ಕೃಷಿ ರಂಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಭತ್ತದ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಹೆಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಹೆಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತವನ್ನ ಬಾಧಿಸುವಂತ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೆಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ. ಈ ಭತ್ತವನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಭತ್ತ ಪ್ರಮುಖ ಆಹಾರ ಬೆಳೆಯಾಗಿದೆ ಹಾಗೂ ಇದರಲ್ಲಿ ಪ್ರಮುಖವಾಗಿ ಕೆಲವು ಮುಖ್ಯ ಕೀಟಗಳು ಇದಾವೆ. ಅದು ಯಾವು ಎಂದರೆ ಹಳದಿ ಕಾಂಡ ಕೊರಕ, ಗರಿ ಮಡಿಸುವ ಹುಳು, ಕೊಳವೆ ಹುಳು, ಸಂದು ಜಿಗಿ ಹುಳು ಹಾಗೂ ಕಣೆ ನೊಣ. ಈ ಐದು ಕೀಟಗಳು ಪ್ರಮುಖ ಕೀಟಗಳಾಗಿರುತ್ತವೆ. ಈ ಐದು ಕೀಟಗಳನ್ನ ನಿಯಂತ್ರಣ ಮಾಡಿದ್ರೆ ಭತ್ತದ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ. ಈ ಹಳದಿ ಕಾಂಡ ಕೊರಕ ಕೀಟಪೀಡೆಯನ್ನು ತೆಗೆದುಕೊಂಡ್ರೆ ಇದು ಯಾವ ಹಂತದಲ್ಲಿ ಬರುತ್ತೆ, ಅಂದ್ರೆ ಸಸಿ ಮಡಿಯಲ್ಲಿ ಬರುತ್ತೋ ಅಥವಾ ಮುಖ್ಯ ಜಮೀನಲ್ಲಿ ಬರುತ್ತೆ? ಇದು ಹಳದಿ ಕಾಂಡಿ ಕೊರಕ ಅನ್ನೋದು ಸಸಿ ಮಡಿಯಲ್ಲೂ ಬರುತ್ತೆ. ಸಸಿ ಮಡಿಯಿಂದ ಮುಖ್ಯ ಜಮೀನಿಗೆ ನಾಟಿಯಿಂದ 15 ದಿನದ ಒಳಗೆನೆ ಹಳದಿ ಕಾಂಡ ಕೊರಕ ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಈ ಹಳದಿ ಕಾಂಡ ಕೊರಕ ತೊಂದರೆ ಕೊಟ್ಟಾಗ ಅಥವಾ ಭತ್ತದ ಬೆಳೆಯನ್ನ ಬಾಧಿಸಿದಾಗ ಯಾವ ರೀತಿ ಲಕ್ಷಣವನ್ನ ನಾವು ಕಾಣಬಹುದು? ಇದು ಮೊಟ್ಟೆಗಳನ್ನ ಎಲೆಯ ತುದಿ ಭಾಗದಲ್ಲಿ ಗುಂಪು ಗುಂಪಾಗಿ ಇಡುತ್ತದೆ, ಅದರ ಮೇಲೆ ಅದರ ಕೂದಲುಗಳಿಂದ ಮುಚ್ಚುತ್ತದೆ, ಅದು ಕಂದು ಬಣ್ಣದಲ್ಲಿ ಇರುತ್ತದೆ. ಇದರಿಂದ ನಾವು ಗುರುತಿಸಬಹುದು. ಇದು ಹಾನಿ ಮಾಡಿದಾಗ ಯಾವ್ಯಾವ ಗುಣಲಕ್ಷಣಗಳು ಅಂದ್ರೆ, ಒಂದು ಮಧ್ಯದ ಸುಳಿ ಮಧ್ಯದ ಭಾಗದಲ್ಲಿ ಅದರ ಮೊಟ್ಟೆಯಿಂದ ಮರಿ ಹುಳುಗಳು ಹೊರಗೆ ಬಂದು ಅದು ಸುಳಿಯ ಭಾಗದಲ್ಲಿ ಹೋಗಿ ಕೊರೆದು ತಿನ್ನುತ್ತಾ ಹೋಗೋದ್ರಿಂದ ಆ ಸುಳಿ ಒಣಗುತ್ತದೆ. ಇದನ್ನು ನಾವು ಡೆಡ್ ಹಾರ್ಟ್ ಅಂತಾನೂ ಕರೆಯುತ್ತೇವೆ. ಇದರ ಜೊತೆಗೆ ಈ ತೆನೆ ಬಿಡುವ ಸಮಯದಲ್ಲೂ ಇದು ಕಾಣಿಸಿಕೊಂಡಾಗ ಆ ತೆನೆಯಲ್ಲಿ ಬಿಳಿ ತೆನೆಗಳನ್ನು ಕಾಣುತ್ತೇವೆ ಹಾಗೂ ಅದು ಜೊಳ್ಳಾಗಿ ಅದರೊಳಗೆ ಯಾವುದೇ ಕಾಳುಗಳು ಇರುವುದಿಲ್ಲ. ಅದನ್ನು ನಾವು ವೈಟ್ ಇಯರ್ಸ್ ಅಂತಾನು ಕರೆಯುತ್ತೇವೆ. ಇದು ಹೇಗಿದೆ ಅಂದರೆ ಸುಳಿಯನ್ನು ಕೈಯಿಂದ ಕಿತ್ತಾಗ ಬಹು ಸುಲಭವಾಗಿ ಬರುತ್ತದೆ. ಇದರಿಂದ ಹಳದಿ ಕಾಂಡ ಕರಕವು ಗದ್ದೆಯಲ್ಲಿ ಬಂದಿದೆ ಅಂತ ಹೇಳಿ ತಿಳಿಯಬಹುದಾಗಿದೆ. ಅಂದ್ರೆ ಇದು ಪತಂಗದ ಜಾತಿಗೆ ಸೇರಿದ? ಇದು ಪೈರಾಲಿಡೆ ಅಂತ ಹೇಳಿ ಒಂದು ಲೆಪಿಡಾಪ್ಟರ ಪತಂಗದ ಗುಂಪಿಗೆ ಬರುತ್ತದೆ. ಇದನ್ನು ಸಿರ್ಫೋವೇಗಾ ಇನ್ಸರ್ಟಲಸ್ ಅಂತಾನು ಇಂಗ್ಲಿಷ್ ನಲ್ಲಿ ಕರೆಯುತ್ತಾರೆ. ಅಂದ್ರೆ ಮರಿ ಹುಳುಗಳು ಹಾನಿ ಮಾಡೋದು ಜಾಸ್ತಿ? ಮರಿ ಹುಳುಗಳು ಹಾನಿ ಮಾಡುವುದಿಲ್ಲ, ಒಳಗೆ ಹೋಗಿ ಎಲ್ಲ ತಿಂದು ಒಳಗಿನ ಕಂಟೆಂಟ್ ಅನ್ನು ತೆನೆಯಲ್ಲಿರುವ ಬೀಜವನ್ನು ತಿಂದು ಅದನ್ನು ಜೊಳ್ಳಾಗಿ ಪರಿಣಮಿಸುತ್ತದೆ. ಇದರಿಂದ ನಮ್ಮ ಇಳುವರಿಯೂ ಕಡಿಮೆ ಆಗುತ್ತದೆ. ಅಂದ್ರೆ ಇದು ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಮುಖ್ಯವಾದ ಒಂದು ಅಡಚಣೆ ಅಂತ ಹೇಳಿ, ಇದು ಮುಖ್ಯವಾದ ಪೀಡೆ ಒಂದು ಹಾಗೂ ಇದರಿಂದ ಇಳುವರಿನೂ ಕಡಿಮೆ ಆಗುತ್ತದೆ. ತುಂಬಾ ಜಾಸ್ತಿ ಅಂತರದಲ್ಲಿ 50% ತನಕನೂ ಇದು ಡ್ಯಾಮೇಜ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಹಳದಿ ಕಾಂಡಿ ಕೊರಕ ಬೇರೆ ಯಾವ ಬೆಳೆಗೆ ಬರುವುದಿಲ್ಲ, ಭತ್ತದೊಂದಕ್ಕೆ ಹಳದಿ ಕಾಂಡ ಕೊರಕ ಬರುತ್ತದೆ. ಆದ್ದರಿಂದ ಇದಕ್ಕೆ ನಿಯಂತ್ರಣ ಕ್ರಮಗಳನ್ನು ನಾವು ತಗೊಳ್ಬೇಕು. ಅಂದ್ರೆ ಕೋಶಾವಸ್ಥೆಯನ್ನು ಎಲ್ಲಿ ಹೊಂದುತ್ತೆ ಇದು? ಇದು ಕೋಶಾವಸ್ಥೆಯನ್ನು ಸುಳಿ ಇರುತ್ತಲ್ಲ ಅದರ ಒಳಗೇನೆ ಒಂದು ರೇಷ್ಮೆ ಗೂಡುಗಳ ತರ ಮಾಡ್ಕೊಂಡಿರುತ್ತದೆ. ಕಾಂಡದಲ್ಲೂ ಕೂಡ ಇರಬಹುದು ಅಂತೇಳಿ. ಸುಳಿಯಿಂದ ಕಾಂಡ ತಿನ್ಕೊಂಡು ಬರೋದ್ರಿಂದ ಅದ್ರ ಒಳಗೇನೆ ಅದು ಕೋಶಾವಸ್ಥೆಯನ್ನು ಹೊಂದುತ್ತೆ. ಆ ನಂತರ ಮತ್ತೆ ಪತಂಗ ಹೊರಗಡೆ ಬಂದು ಪತಂಗ ಹೊರಗೆ ಬರುತ್ತೆ, ಮತ್ತೆ ಮೊಟ್ಟೆಗಳನ್ನು ಇಟ್ಟು ಅದರದ್ದು ಜೀವನ ಚಕ್ರ ಹಾಗೇನೆ ಕಂಟಿನ್ಯೂ ಮಾಡ್ತಿರುತ್ತೆ. ಸಸಿ ಮಡಿನಲ್ಲೂ ಕೂಡ ಇದೇ ರೀತಿನೇ ಮಾಡುತ್ತಾ? ಸಸಿ ಮಡಿಯಲ್ಲಿ ಕೊನೆ ಟೈಮ್ ಅಲ್ಲಿ ಬರುತ್ತದು, ಮೊಟ್ಟೆ ಅಷ್ಟೇ ಇಟ್ಟಿರುತ್ತೆ ಅದರಲ್ಲಿ. ನಾವು ಅದನ್ನ ಮೇನ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇದ್ರದ್ದು ಡ್ಯಾಮೇಜ್ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಂಡ್ರೆ. ಹೆಸರೇ ಹೇಳೋ ರೀತಿಯಲ್ಲಿ ಕಾಂಡ ಕೊರಕ, ಕಾಂಡ ಕೊರಕ, ಕಾಂಡವನ್ನು ಕೊರೆದು ಕೊರೆದು ಸುಳಿಯನ್ನು ತಿಂದು ಬಿಡುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಇದು ಸುಳಿಯನ್ನು ತಿನ್ನುತ್ತೆ, ಹೋಗ್ತಾ ಹೋಗ್ತಾ ಲೇಟರ್ ಸ್ಟೇಜ್ಗೆ ಏನಾಗುತ್ತೆ, ಪ್ಯಾನಿಕಲ್ ಏನಿರುತ್ತೆ ಅದನ್ನ ತಿನ್ಕೊಂಡು ಹೋಗುತ್ತೆ. ಅಂದ್ರೆ ಈ ಭತ್ತದ ಗರಿ ತುದಿಯಲ್ಲೇ ಇಡುತ್ತೆ ಇದು. ಹಾ, ಮೊಟ್ಟೆಯನ್ನು ಭತ್ತದ ಎಲೆ ಇರುತ್ತೆ, ಎಲೆಯ ತುದಿ ಭಾಗದಲ್ಲಿ ಗುಂಪಾಗಿ ಇಡುತ್ತೆ. ಅದರ ಮೇಲೆ ಟಫ್ಟ್ ಆಫ್ ಏರ್ಸ್ ಅಂತ ಹೇಳ್ತಾರೆ, ಅದು ಕಂದು ಬಣ್ಣದಲ್ಲಿ ಇರುತ್ತೆ, ಅದನ್ನು ಅದರ ಮೇಲೆ ಮುಚ್ಚಿ ಪ್ರೊಟೆಕ್ಷನ್ ಗೆ ಅಂತ ಹೇಳಿ ಇದು ಮಾಡುತ್ತೆ. ಈ ಹಳದಿ ಕಾಂಡ ಕೊರಕವನ್ನ ಹೇಗೆ ನಿಯಂತ್ರಿಸಬಹುದು ಅಂತೇಳಿ? ಈ ಹಳದಿ ಕಾಂಡ ಕೊರಕ ನರ್ಸರಿಯಿಂದನೇ ಎಲೆಯ ತುದಿ ಭಾಗದಲ್ಲಿ ಮೊಟ್ಟೆಗಳು ಇಡೋದ್ರಿಂದ ಆ ಎಲೆಯ ತುದಿ ಭಾಗವನ್ನು ಕಿತ್ತು ಎಸೆಯಬೇಕು, ನಾಶಪಡಿಸಬೇಕು. ಮತ್ತೆ ಮುಖ್ಯ ಭೂಮಿಗೆ ಬಂದಾಗ ಅಲ್ಲಿ ಡ್ಯಾಮೇಜ್ ಆಗಿರೋದು ಈ ಸೆಂಟ್ರಲ್ ಶೂಟ್ ಏನಿರುತ್ತೆ ಸುಳಿ, ಅದನ್ನ ಕಿತ್ತಿ ಆ ಪಾರ್ಟ್ ಗಳು ಕಿತ್ತಿ ನಾಶಪಡಿಸಬೇಕು. ಮತ್ತೆ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಸಾರಜನಕ ಏನ್ ಹಾಕ್ತಿವಿ ಅದನ್ನ ಒಂದು ಲಿಮಿಟೆಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಇದು ಜಾಸ್ತಿ ಹಾಕಿದ್ವಿ ಅಂದ್ರೆ ಅದ್ರದ್ದು ಹಸಿರು ಬಣ್ಣ ಎಲ್ಲ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿ ಇದಕ್ಕೆ ಫೇವರಬಲ್ ಕಂಡೀಷನ್ ಅದಾಗುತ್ತೆ. ಮತ್ತೆ ನಾವು ಯಾವ್ದಾದ್ರು ರೆಸಿಸ್ಟೆಂಟ್ ವೆರೈಟೀಸ್ ಗಳಿದ್ರೆ ಇದನ್ನು ಕೂಡ ನಾವು ಅದಕ್ಕೆ ಸೋಯಿಂಗ್. ಮತ್ತಿನ್ನೊಂದು ಈ ಜೈವಿಕ ಕ್ರಿಯೆಗೆ ಹೋಗುತ್ತೀವಿ ಅಂದ್ರೆ ನಿಯಂತ್ರಣಕ್ಕೆ ಟ್ರೈಕೋಗ್ರಾಮ ಅಂತ ಹೇಳಿ ಪರಭಕ್ಷಕ ಜೀವಿ ಇದೆ, ಅದನ್ನು ನಾವು ಇಲ್ಲಿ ರಿಲೀಸ್ ಮಾಡಿದ್ರೆ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ಕೀಟವನ್ನು ನಾವು ಬಳಸ್ಕೋಬಹುದು ಇಲ್ಲಿ, ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳಿ ರಿಲೀಸ್ ಮಾಡಿದ್ರೆ ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಕೆಮಿಕಲ್ ಅನ್ನು ನಾವು ಮಾಡಬೇಕಾಗುತ್ತೆ. ಕೆಮಿಕಲ್ ಅಲ್ಲಿ ಮೇನ್ ಕ್ಲೋರೋಪೈರಿಪಸ್, ಅದು ಒಂದು 2 ml 20 EC ಇದು 2 ml ಸ್ಪ್ರೇ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಲೀಟರ್ ನೀರಿಗೆ 2 ml. ಹಾ, ಒಂದು ಲೀಟರ್ ನೀರಿಗೆ 2 ml ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅದೇ ಎಕರೆಗೆ ಬೇಕು ಅಂದ್ರೆ 500-600 ml ಬೇಕಾಗುತ್ತೆ. ಮತ್ತೆ ಫ್ಲೂ ಬೆಂಡಿಯಮೈಡ್ 20 WG ಇರುತ್ತೆ, ಮತ್ತೆ ಫ್ಲೂ ಬೆಂಡಿಯಮೈಡ್ ಲಿಕ್ವಿಡ್ ಅಲ್ಲೂ ಇರುತ್ತೆ, ಅದು 0.2 grams. ಈ ತರ 0.2 grams ಅಂದ್ರೆ 0.2 gram ನಷ್ಟು ಒಂದ್ ಲೀಟರ್ ನೀರಿಗೆ, ಒಂದ್ ಲೀಟರ್ ನೀರೊಳಗೆ ಇದೆಲ್ಲ ಹೇಳೋದೆಲ್ಲ ಒಂದ್ ಲೀಟರ್ ನೀರೊಳಗೆ 10 ಲೀಟರ್ ನೀರಿಗೆ 2 gram ಪ್ರಮಾಣದಲ್ಲಿ ಬೆರೆಸಿಕೊಂಡು ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಕ್ಲೋರಾಂಟ್ರಿ ಫೋಲ್ ಅಂತ ಇದೆ, ಅದನ್ನು 0.25 ml ಪರ್ ಲೀಟರ್ ಗೆ ಯೂಸ್ ಮಾಡಬೇಕಾಗುತ್ತೆ. ಇವು ಮುಖ್ಯವಾಗಿ ರಾಸಾಯನಿಕಗಳು, ರಾಸಾಯನಿಕವು ಅದು ಜೈವಿಕ ಬಂದು ಟ್ರೈಕೋಗ್ರಾಮ ಕಿಲೋನಿಸ್ ಅದನ್ನ, ಮತ್ತೆ ಇದು ಕ್ಲಿಪ್ಪಿಂಗ್, ಆಮೇಲೆ ಲೈಟ್ ಟ್ರ್ಯಾಪ್ಸ್ ಅಂತ ಹೇಳಿ ಬರ್ತಾವಲ್ಲ ಮೋಹಕಬಲೆ, ಇವನ್ನು ನಾವು ಫಿಟ್ ಮಾಡಿ ಅಲ್ಲಿಗೆ ಬಂದು ಅವು ಹುಳಗಳು ಬಿದ್ದಾಗ ನಾವು ಅದನ್ನ ಸೈಜ್ ಬೆಳಕು ಬಲೆಗಳನ್ನು ಕೂಡ ಅಳವಡಿಸಬಹುದು ಇದಕ್ಕೆ. ಅದು ಒಂದು ಒಳ್ಳೆ ಕ್ರಮ. ಇದು ಮುಖ್ಯವಾಗಿ ಹಳದಿ ಕಾಂಡಕೊರಕ ಕೀಟದ ಬಗ್ಗೆ ಆಯ್ತು. ಇನ್ನ ಗರಿ ಮಡಚೋ ಹುಳು ಕೂಡ ಭತ್ತದ ಬೆಳೆಯನ್ನ ಬಾಧಿಸುತ್ತೆ ಅಂತ ತಾವ್ ಹೇಳಿದ್ರಿ, ಇದು ರೀತಿ ತೊಂದರೆ ಕೊಡುತ್ತೆ ಅಂತೀರಿ? ಗರಿ ಮಡಿಸುವ ಹುಳನ್ನ ನೆಫಲೋಕ್ರೆಸಿಸ್ ಮೆಡಿನಾಲಿಸ್ ಅಂತ ಕರೀತಾರೆ. ಇದನ್ನು ಕೂಡ ಪತಂಗಕ್ಕೆ ಸೇರಿದ ಕೀಟ. ಇದು ಹಳದಿ ಬಣ್ಣದ ಪತಂಗ ಆಗಿರುತ್ತದೆ, ಇದ್ರ ಮೇಲೆ ಕಪ್ಪು ಬಣ್ಣದ ವೇವಿ ಲೈನ್ಸ್ ಕೂಡ ನೋಡ್ತೇವೆ, ಅಂದ್ರೆ ಗೆರೆಗಳು ಕೂಡ ಇರುತ್ತವೆ. ಎಗ್ಸ್ ಲೀವ್ಸ್ ಅಲ್ಲಿ ಇಡುತ್ತೆ, ಮತ್ತೆ ಲಾರ್ವಾ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಇರುತ್ತೆ, ಅಡಲ್ಟ್ಸ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಬ್ಲಾಕ್ ವೇವಿಲೆನ್ಸ್ ಇರುತ್ತೆ, ಇದು ಸ್ವಲ್ಪ ಗ್ರೀನ್ ಯೆಲ್ಲೋ ಆ ಟೈಪ್ ಅಲ್ಲಿ ಲಾರ್ವಾ ಇರುತ್ತೆ, ಹಸಿರು ಬಣ್ಣದ ಹಳದಿ ಹಳದಿ ಆ ತರ ಇರುತ್ತೆ. ಇದು ಗರಿ ಮಡಸುವ ಹುಳು ಹೇಗೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಬಾವುಟ ಗರಿ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಟೈಮ್ ಅಲ್ಲಿ ಇದು ಇನ್ಫೆಸ್ಟ್ ಮಾಡುತ್ತೆ. ಅದು 2-3 ಗರಿಗಳು ಈ ಬಾರ್ಡರ್ ಇಂದ ಹಿಂಗೆ ಮಡಿಸ್ಕೊಳ್ತಾವ, ಮಡಿಸ್ಕೊಂಡು ಅದ್ರ ಒಳಗಡೆ ಇದು ಉಳ್ಕೊಂಡು ಇದು ತಿನ್ನುತ್ತಾ ಹೋಗುತ್ತೆ. ಎಲೆದು ಹಸಿರು ಬಣ್ಣನೆಲ್ಲದು ಕೆರೆದು ತಿಂದು ಅದು ಬಿಳಿ ಬಣ್ಣ ಆಗಿ ಕಾಣ ಹಾಗೆ ಮಾಡುತ್ತೆ. ಅಂದ್ರೆ ಪತ್ರ ಹರಿತನ್ನೋದ್ರಿಂದ ಭತ್ತದ ಗರಿಗಳು ಬಿಳಿ ಬಣ್ಣಕ್ಕೆ ಕಾಣ್ತವೆ. ಇದರಿಂದ ನಾವು ಏಣಿಯ ಕರದ ಬಿಳಿ ಗೆರೆಗಳನ್ನು ಕೂಡ ಇದ್ರ ಮೇಲೆ ಕಾಣಬಹುದು. ಇದು ಬಾವುಟದ ಗರಿ ಬಂದಾಗ ಮುಖ್ಯವಾಗಿ ಕಾಣುವ ಗರಿ ಮಡಿಸುವ ಹುಳು. ಅಂದ್ರೆ ಇದು ಗದ್ದೆನಲ್ಲೇ ಕಂಡು ಬರುತ್ತೆ ಇದು? ಹಾ, ಇದು ಗದ್ದೆಯಲ್ಲ, ಸಸಿ ಮಡಿಯಲ್ಲಿ ಏನು ಬರಲ್ಲ. ಅಂದ್ರೆ ಸಾಕಷ್ಟು ಹಾನಿ ಉಂಟಾಗತ್ತೆ ಇದು ಬಂದಾಗ? ಮೊದಲೆಲ್ಲ ಇದು ಕಡಿಮೆ ಆಗ್ತಾ ಇತ್ತು, ಈಗ ಬರ್ತಾ ಇದು ಒಂದು ಪ್ರಮುಖ ಬಾಧಿಸುವ ಕೀಟ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದು ಮೇಜರ್ ಆಗಿ ಕಾಸ್ ಮಾಡುತ್ತೆ ಆ ಒಂದು ಸಾಧ್ಯತೆ ಇದೆ. ಏನು ಈ ಗರಿ ಮಡಚುವಂತ ಹುಳುವಿನ ವಿರುದ್ಧ ನಾವು ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು ಅಂತ? ಇದ್ರಲ್ಲೂ ಕೂಡ ರಾಸಾಯನಿಕ ಜೈವಿಕ ಮತ್ತೆ ಬೇರೆ ಬೇರೆ ವಿಧವಾದಂತದನ್ನ ನಾವು ಮಾಡಬೇಕಾಗುತ್ತೆ. ಬೇರೆ ಗಿಡದ ಮೇಲೆ ಹೋಗಿ ಇದು ಕುತ್ಕೊಂಡು ಇದ್ರದ್ದು ಜೀವನ ಸಂತತಿಯನ್ನು ಮಾಡೋದ್ರಿಂದ ಬಂಡ್ ಮೇಲೆ ಏನಿರುತ್ತೆ ಕಳೆಗಳು ಕಸಗಳು ಅಥವಾ ಫೀಲ್ಡ್ ಒಳಗೆ ಏನಿರುತ್ತೆ ಎಲ್ಲಾನು ನಾವು ಕ್ಲೀನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸ್ವಚ್ಛವಾಗಿ ಇಟ್ಕೋಬೇಕು ಒಂದು. ಅದ್ರ ಜೊತೆಗೆ ಈ ಸಾರಜನಕ ಏನ್ ಯೂಸ್ ಮಾಡ್ತೀವಿ ಅದನ್ನು ಒಂದು ಲೆವೆಲ್ ಅಲ್ಲಿ ಕಡಿಮೆ ಮಾಡ್ಕೋಬೇಕು. ಟ್ರೈಕೋಗ್ರಾಮ ಕಿಲೋನಸ್ ನ ನಾವು ಇದ್ರಲ್ಲೂ ಕೂಡ ರಿಲೀಸ್ ಮಾಡಬಹುದು. 40,000 ಎಗ್ಸ್ ಅನ್ನ ಒಂದು ಹೆಕ್ಕರಿಗೆ ರಿಲೀಸ್ ಮಾಡಿದ್ರೆ ಇದನ್ನ 3 times ಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ ಮೂರು ಹಂತಗಳಲ್ಲಿ. ಒಂದು 37 days ಗೆ, ಒಂದು 44 days ಗೆ, ಒಂದು 51 days ಗೆ. ಈ ತರ ಮೂರು ಹಂತದಲ್ಲಿ ನಾವು ರಿಲೀಸ್ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಒಂದ್ ಕೆಮಿಕಲ್ಸ್ ಕೂಡ ಯೂಸ್ ಮಾಡಬಹುದು. ಕ್ವಿನಾಲೋಕ್ಫಾಸ್ ಅದು 2 mL ಪರ್ ಲೀಟರ್ ಆಫ್ ವಾಟರ್. ಇಂಡಾಕ್ಸಿಕಾರ್ಬ್ ಅದು 0.5 mL ಒಂದ್ ಲೀಟರ್ ನೀರಿಗೆನೆ. ಫ್ಲೂ ಬೆಂಡಿಮೈಡ್ 0.008 mL ಇದು ಲಿಕ್ವಿಡ್ ಫಾರ್ಮುಲೇಷನ್ ಬಹಳ ಕಡಿಮೆ ಇದು. ಇನ್ನು 0.2 gram ಅಂತ ಇದೆ ಅದು ಗ್ರಾನ್ಯುಲ್ ಫಾರ್ಮೇಶನ್. ಪರ್ ಲೀಟರ್ ಗೆ ಯೂಸ್ ಮಾಡಿ ಗದ್ದೆಯಲ್ಲಿ ಬಾವುಟ ಗರಿ ಕಾಣಿಸ್ಕೊಳುತ್ತಲ್ಲ ಆ ಟೈಮಲ್ಲಿ ಹುಳಗಳು ಬಂದಿದ್ದ ನೋಡ್ಕೊಂಡು ಅದು ಹೆಂಗೆ ಅಂದ್ರೆ 10% ಲೀಫ್ ಡ್ಯಾಮೇಜ್ ಇರಬೇಕು. ಅಂದ್ರೆ ನಾವು ಉಸ್ತುವಾರಿ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಕೂಡ ಬರುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಾಗ ಅಷ್ಟು ಡ್ಯಾಮೇಜ್ ಆಗಲ್ಲ, ಆ ಬಾವುಟ ಗರಿ ಬಂದಾಗ ಜಾಸ್ತಿ ಆಗುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಒಂದು 10% ಇದೆ ಅಂದ್ರೆ ಅವಾಗೆ ಕಂಟ್ರೋಲ್ ಮಾಡ್ಕೊಳ್ಳೋದು. ಇಲ್ಲ 5% ಫ್ಲಾಗ್ ಲೀಫ್ ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗೋದ್ರಿಂದ ಅದು 5% ಬಂದ ತಕ್ಷಣ ರಿಡಕ್ಷನ್ ಮಾಡಬೇಕು. ಅಂದ್ರೆ ಅವಾಗ ಸಿಂಪರಣೆಯನ್ನ ಕೈಗೊಳ್ಳಬೇಕು ಮುಖ್ಯವಾದ ಕ್ರಮ. ಅಂದ್ರೆ ಟ್ರೈಕೋಗ್ರಾಮನ್ನು ಬಳಸಬಹುದು ಮತ್ತೆ ಬೇಸಾಯ ಕ್ರಮಗಳಂತಾನು ಕೂಡ ಬಳಸ್ಕೋಬಹುದು. ರಾಸಾಯನಿಕ ವಿಧಾನಕ್ಕೂ ಹೋಗ್ಬಹುದು. ಮತ್ತೊಂದು ತಾವು ತಿಳಿಸಿದ್ದು ಕೊಳವೆ ಹುಳು ಅಂತ. ಕೊಳವೆ ಹುಳುನು ಕೂಡ ಈ ಭತ್ತದ ಬೆಳೆಯನ್ನ ಬಾಧಿಸುವಂತ ಕೀಟಪೀಡೆ ಅಂತ. ಮುಖ್ಯವಾಗಿ ಇದು ಯಾವ ಹಂತಗಳಲ್ಲಿ ಬರುತ್ತೆ ಅಂತೀರಿ? ಕೊಳವೆ ಹುಳು 1 to 45 days ಒಳಗೇನೆ ಕೊಳವೆ ಹುಳುಗಳು ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಅದು ಗದ್ದೆನಲ್ಲೇ ಗದ್ದೆಯೊಳಗೆ ನೋಡ್ತೇವೆ. ಸಸಿ ಮಡಿಯಲ್ಲಿ ಬರಲ್ಲ ಇದು? ಇಲ್ಲ, ಇದು ಸಸಿ ಮಡಿಯಲ್ಲಿ ಏನು ಕಾಣಿಸ್ಕೊಳ್ಳಲ್ಲ. ಕೊಳವೆ ಹುಳು ಗದ್ದೆ ಒಳಗೆ ಬರುತ್ತದೆ. ಕೊಳವೆ ಹುಳುಗಳು ಬಿಳಿ ಪತಂಗದ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಅರಕ್ಕೆ ಮೇಲೆ ಇರುತ್ತದೆ. ಮತ್ತೆ ಇದರ ಲಾರ್ವಾ ಗ್ರೀನಿಶ್ ಕಲರ್ ಸ್ವಲ್ಪ ಹಸಿರು ಬಣ್ಣ ಇರುತ್ತೆ. ಈ ಕೊಳವೆ ಹುಳು ಏನ್ ಮಾಡುತ್ತೆ ಅಂದ್ರೆ ಎಲೆಗಳನ್ನ ತುದಿನ ಕಟ್ ಮಾಡಿ ಕೊಳವೆ ಆಕಾರ ಮಾಡ್ಕೊಳ್ಳುತ್ತೆ. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಮಾಡಿ ಅದ್ರ ಒಳಗಡೆನೆ ಅದು ಉಳ್ಕೊಂಡು ಅದು ತಿನ್ನುತ್ತಾ ಹೋಗುತ್ತೆ. ಅಂದ್ರೆ ಎಲೆಗಳು ಭತ್ತದ ಗರಿಗಳನ್ನ ಕೊಳವೆ ರೀತಿ ಮಾಡ್ಕೊಂಡು ಒಳಗಡೆ ಸೇರ್ಕೊಳ್ಳೋದ್ರಿಂದಲೇ ಇದನ್ನ ಕೊಳವೆ ಹುಳು ಅಂತ ಕರೀತಾರೆ. ಕೊಳವೆ ಹುಳು ಅಂತ ಕರೆಯೋದು. ಇದರಿಂದ ಅದು ಏನಾಗುತ್ತೆ ಅಂದ್ರೆ ತುದಿಯನ್ನ ಕೊಳವೆ ಮಾಡಿದ್ದು ಅದು ನೇತಾಡ್ತಿರುತ್ತೆ. ಒಂದು ತಂತಿ ತರ ಮಾಡ್ಕೊಂಡದು ಎಲ್ಲ ಫೀಲ್ಡ್ ಅಲ್ಲಿ ನೇತಾಡ್ತಿರ್ತಾವ. ಇಲ್ಲ ಎಲ್ಲ ಕಟ್ಟಾಗಿ ಕೆಳಗೆ ಮುಖ್ಯ ಗದ್ದೆಯಲ್ಲಿ ನಾವು ನೋಡಬಹುದು ಕೊಳವೆಗಳ ತುಂಬಾನೇ ಎಲೆಗಳು ಬಿದ್ದಿರ್ತಾವ. ಅಂದ್ರೆ ಒಂಥರ ತೇಲ್ತಾ ಇರ್ತಾವ. ತೇಲ್ತಿರುತ್ತೆ ನೀರಿನ ಮೇಲೆ. ಅದು ಅದ್ರ ಒಳಗೆ ಇಟ್ಕೊಂಡು ಭತ್ತದ ಗರಿ ಎಲ್ಲ ತಿಂದು ಹಾಳು ಮಾಡುತ್ತೆ. ಅಂದ್ರೆ ಅದು ಈಜಾಡುತ್ತಾ ಹೇಗೆ ಅಂತ? ಅದು ಲಾರ್ವಾ ಏನಿದೆ ಅದು ಸೆಮಿ ಅಕ್ವಾಟಿಕ್ ಅಂತ ಹೇಳಿ ಅದು ನೀರಲ್ಲಿ ಸರ್ವೈವ್ ಆಗುತ್ತೆ. ಅದು ಅದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೇಕಾದ ಕೇಸ್ ವರ್ಮ್. ಇದು ಕೊಳವೆ ಹುಳುವಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅವು ಫೀಲ್ಡ್ ಅಲ್ಲಿ ಎಲ್ಲ ಕೊಳವೆ ಹುಳುಗಳು ಇರುತ್ತವೆ. ಅಂದ್ರೆ ಇದ್ರದ್ದು ಹಾನಿನೂ ಸಾಕಷ್ಟು ಇರಬಹುದಲ್ವೇ ಪ್ರಮಾಣ? ಅದೇ ಅದೇ ಇದು ಮೇಜರ್. ಇದೂ ಪ್ರಮುಖ ಭತ್ತದ ಕೀಟ ಆಗಿರುತ್ತದೆ. ಇದನ್ನು ಕೂಡ 50% ತನಕನು ಡ್ಯಾಮೇಜ್ ಕೂಡ ಮಾಡುತ್ತೆ. ಅಂದ್ರೆ ಪ್ರಾರಂಭದಲ್ಲೇ ನಾವು ನೋಡ್ಕೊಂಡು ನಿಯಂತ್ರಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದಕ್ಕೆ ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ ಈ ಕೊಳವೆ ಹುಳು ನಿಯಂತ್ರಣಕ್ಕೆ? ಕೇಸ್ ವರ್ಮ್ ಡ್ಯಾಮೇಜ್ ಬಂದ್ಬಿಟ್ಟು ಜೈವಿಕ ಆಗ್ಬೋದು, ರಾಸಾಯನಿಕ ಅಂತೂ ಕೆಮಿಕಲ್ ಹೋಗಿ. ಟ್ರೈಕೋಗ್ರಾಮ ಬಳಸಬಹುದಾ ಏನಾದ್ರು? ಟ್ರೈಕೋಗ್ರಾಮ ಏನು ಯೂಸ್ ಮಾಡ್ಕೊಂಡಿಲ್ಲ. ಬೇರೆ ಯಾವ್ದಾದ್ರು ಇತ್ತಂದ್ರೆ ನಾವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಪ್ಯಾಥೋಜನ್ಸ್ ಆತರ ಏನಾದ್ರು ಇತ್ತಂದ್ರೂ ನಾವು ಯೂಸ್ ಮಾಡಬಹುದು ಇದಕ್ಕೆ. ಇದರಲ್ಲಿ ಬೇಸಾಯ ಅಂದ್ರೆ ಅದೇನೆ ಕೊಳವೆ ಹುಳುಗಳು ಈ ವೀಡ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅದೇ ಕಳೆ ನಿಯಂತ್ರಣ. ಆಮೇಲೆ ಒಂದು ಹಗ್ಗ ತಗೊಂಡು ಅದು ಫೀಲ್ಡ್ ಅಲ್ಲಿ ಹಿಂಗೆ ಪಾಸ್ ಮಾಡಿದ್ರೆ ಅದ್ರದ್ದು ಕೊಳವೆ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕೆಳಗೆ ಬೀಳುತ್ತೆ. ಅಂದ್ರೆ ಗದ್ದೆ ಬದುನಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಗ್ಗ ಹಿಡ್ಕೊಂಡು ಎಳಿಬೇಕು. ಬೆಳೆ ಮೇಲೆ ಹೇಳ್ಕೊಂಡು ಹೋದ್ರೆ ನೀರ್ನಲ್ಲಿ ಬೀಳುತ್ತೆ ಎಲ್ಲ ನೀರ್ಮೇಲೆ ಬೀಳುತ್ತೆ. ಅವಾಗ ಸ್ಪ್ರೇ ಕೊಡ್ಬೇಕು. ಒಂದು ಕೆಮಿಕಲ್ ಸ್ಪ್ರೇ ಕೊಡ್ಬೋದು. ಮತ್ತಿನ್ನೊಂದು ಸ್ಪ್ರೇ ಮಾಡೋಕ್ ಮುಂಚೆ ಏನಾಗುತ್ತೆ ಆ ಗತ್ತದ್ದು ಬದಿಯಲ್ಲಿ ನಾವು ಕಟ್ಟೆ ಕಟ್ಟಿ ಸೀಮೆ ಎಣ್ಣೆನಾದ್ರೂ ಒಳಗೆ ಹಾಕಿದ್ರ ಅದು ಸಾಯುತ್ತೆ. ಸೀಮೆಣ್ಣೆ ಹಾಕಿದಾಗ ಈ ಕೊಳವೆಗಳಿರ್ತಾವಲ್ಲ ಅವು ಮುಳುಗ್ತವೆ, ತೇಲಲ್ಲ, ಅದಕ್ಕೆ ಉಸಿರಾಡಕ್ ಆಗಲ್ಲ, ಅವು ಸಾಯ್ತಾವಲ್ಲೇನೆ. ಆಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೊರಗಡೆಗೆ ಹಾಕ್ಬೇಕಾಗುತ್ತೆ. ಮತ್ತೆ ನೀರನ್ನ ಬಸ್ತು ಕೂಡ, ನೀರನ್ನ ಬಸ್ದು ಕೂಡ ಸ್ಪ್ರೇ ಕೊಡಬಹುದು. ಕೊಳವೆಗಳು ಎಲ್ಲ ಹೊರಗಡೆ ಹೋಗ್ಬಿಡ್ತವೆ ನೀರಿನ ಜೊತೆ, ನೀರಿನ ಜೊತೆನು ಹೋಗುತ್ತೆ. ನೀರನ್ನ ಬಸಿಯೋದು ಮತ್ತೆ ನೀರನ್ನ ಸ್ಪ್ರೇ ಮಾಡೋದು ಈ ತರನು ಮಾಡಬಹುದು. ಆದ್ರೆ ಅದೇ ಈ ತರ ಸೀಮೆಣ್ಣೆ ಹಿಂಗ್ ಕೊಟ್ಟಾಗ ಅಲ್ಲೇ ಸತ್ತಿರ್ತಾವಲ್ಲ, ಅದರಿಂದ ಜಾಸ್ತಿ ಕಂಟ್ರೋಲ್ ಆಗುತ್ತೆ. ಇನ್ನ ರಾಸಾಯನಿಕ, ರಾಸಾಯನಿಕ ಬಂದ್ರೆ ಫೆಸಲನ್ ಅಂತ ಹೇಳಿ ಅದು 2 ml ಕೊಡಬಹುದು ಪ್ರತಿ ಲೀಟರಿಗೆ, ಹಾಗೂ ಕಾರ್ಬೋಫ್ಯೂರನ್ 3 g ಪ್ರತಿ ಲೀಟರಿಗೆ, ಮತ್ತೆ ಕಾರ್ಟ್ ಆಫ್ ಹೈಡ್ರೋಕ್ಲೋರೈಡ್ 4 g ಅಂತ ಇರುತ್ತೆ, ಅದನ್ನ 8 kg ಅಷ್ಟು ಎಕರೆಗೆ ಸಿಂಪರಣೆ ಮಾಡಬಹುದು. ಅಂದ್ರೆ ಹರಳು ರೂಪದ ಕೀಟನಾಶಕ, ಹರಳು ರೂಪದ ಕೀಟನಾಶಕಗಳು ಇವು. ಅಂದ್ರೆ ನೀರಿನ ಬಸ್ತು ನಾವು ಮಾಡಬೇಕಾಗತ್ತೆ 20-25 ದಿನದಲ್ಲಿ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತದೆ. ಎಕರೆಗೆ ಒಂದ್ 200-250 ಲೀಟರ್ ಸಿಂಪರಣ ದ್ರಾವಣವನ್ನು ಅಥವಾ ಹರಳು ರೂಪದ ಕೀಟನಾಶಕವನ್ನು ಮರಳಿನ ಜೊತೆ ಸಿಂಪರಣೆ ಮಾಡಬೇಕು. ಇದು ಮುಖ್ಯವಾಗಿ ಕೊಳವೆ ಹುಳುವಿನ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಕಣೆ ನೊಣ ಅಂತ. ಈ ಕಣೆ ನೊಣ ಯಾವ ಹಂತದಲ್ಲಿ ಈ ಭತ್ತದ ಬೆಳೆನಲ್ಲಿ ಕಂಡುಬರುತ್ತೆ ಅಂತೀರಿ? ಕಣೆ ನೊಣ ಸಸಿ ಮಡಿಯಲ್ಲೂ ನಾವು ನೋಡಬಹುದು ಅದನ್ನ, ಮತ್ ಮುಖ್ಯ ಗದ್ದೆಯಲ್ಲೂ ನೋಡಬಹುದು. ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಮರಿ ಹುಳು ಒಂದ್ ಏನಿರುತ್ತೆ ಅದು ಸುಳಿನ ತಿನ್ನೋದ್ರಿಂದ ಗರಿ ಇರೋದು, ಈರುಳ್ಳಿ ಎಲೆ ತರ ಬರೋದು, ಅಥವಾ ಒಂದು ಆನೆ ಕೊಂಬು ಅಂತ ಏನ್ ಕರೀತಾರೆ ಅದು ಉದ್ದಕ್ಕೆ ಗರಿ ಗಟ್ಟಿಯಾಗಿ ಉದ್ದಕ್ಕೆ ಬರುತ್ತೆ, ಅದರಿಂದ ನಾವು ಇದನ್ನ ಸಿಲ್ವರ್ ಶೂಟ್ ಅಂತಾನು ಕರೀತಾರೆ ಇದನ್ನ. ಇದರಿಂದ ಅದನ್ನ ಐಡೆಂಟಿಫೈ ಮಾಡಬಹುದು. ಅಂದ್ರೆ ಈರುಳ್ಳಿ ಬೆಳೆ ಬೆಳೆದಾಗ ಈರುಳ್ಳಿ ಕೊಂಬು ಅಂತೀವಿ, ಅದು ನೇರವಾಗಿ ಒಂದ್ ರೀತಿ ಕೊಳವೆ ರೀತಿ ನೇರಕ್ಕೆ ಬೆಳೆಯುತ್ತೆ. ಅದೇ ಅದೇ ಸೇಮ್ ಅದೇ ತರ ಕಣೆ ನೋಡೋದ್ರಲ್ಲೂ ಅದು ಉದ್ದಕ್ಕೆ ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ. ಅಂದ್ರೆ ಇದು ನೊಣದ ಜಾತಿಗೆ ಸೇರಿದ ಕೀಟ. ಇದು ಕಣೆ ನೊಣ, ಇದು ಒರಿಸೋಲಿಯ ಒರೇಸೆ ಅಂತ ಹೇಳಿ ನೊಣದ ಜಾತಿಗೆ ಬರುತ್ತದೆ. ಇದನ್ನ ಮುಖ್ಯವಾಗಿ ಅನೇಕ ಕೊಂಬು ಅಂತೀವಿ, ನೇರವಾಗಿ ಇರೋದ್ರಿಂದ ಗುರುತಿಸಬಹುದು ಅಂತೀವಿ. ಒರಿಸೋಲಿಯ ಒರೇಸೆ ಇದು ಸಿಸಿಡೋಮೈಡೆ ಫ್ಯಾಮಿಲಿಗೆ ಬರುತ್ತೆ, ಅದು ಡಿಪ್ಟರಾ ಅಂತ ಹೇಳಿ ಆರ್ಡರ್ ಫ್ಯಾಮಿಲಿ ಸಿಸಿಡೋಮೈಡೆ ನೊಣದ ಜಾತಿಗೆ ಇದು ಬರುತ್ತದೆ. ಇದು ಕಪ್ಪು ಆಗಿ ನೊಣ ಇರುತ್ತದೆ. ಇದರ ಬಾಧ ಲಕ್ಷಣ ಕೊಳವೆ ತರ ಉದ್ದಕ್ಕೆ ಸಿಲ್ವರ್ ಶೂಟ್ ಅಂತ ಕರಿತೀವಿ. ಸಾಕಷ್ಟು ಹಾನಿ ಉಂಟು ಮಾಡುತ್ತೆ ಇದು. ಇದು ಮೇಜರ್ ಪೆಸ್ಟ್, ಇದು ಅಪ್ ಟು 80% ಇಟ್ ಕಾಸಸ್ ಡ್ಯಾಮೇಜ್, ಅಂದ್ರೆ 80% ಹಾನಿ ಉಂಟು ಮಾಡುತ್ತೆ. ಈ ಕಣೆ ನೊಣವನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಿ? ಈ ಕಣೆ ನೊಣನ ಈ ಆನೆ ಕೊಂಬು ಕಾಣಿಸ್ಕೊಂಡಾಗ ಸ್ಪ್ರೇ ತಗೋಬೇಕು ಅಥವಾ ಕಂಟ್ರೋಲ್ ಮೆಷರಿಗೆ ಹೋಗ್ಬೇಕು. ಕಣೆ ನೊಣದ್ದು ಈ ಜೈವಿಕ ಇದು ಬಂದಾಗ ಪ್ಲಾಟಿಗ್ಯಾಸ್ಟರ್ ಒರೇಸ್ ಅಂತ ಹೇಳಿ ಒಂದು ಪ್ಯಾರಾಸಿಟಾಯ್ಡ್ ಇದೆ, ಆ ಪ್ಯಾರಾಸಿಟಾಯ್ಡ್ ಕಾಣಿಸ್ಕೊಂಡ ತಕ್ಷಣ ನಾವು ರಿಲೀಸ್ ಮಾಡ್ಬೇಕು. ಅಂದ್ರೆ ಅದು ಕಣಜ ಜಾತಿಗೆ, ಕಣಜ ಜಾತಿಗೆ ಬರುತ್ತೆ, ಅದು ಹೈಮನಾಪ್ಟ್ರಾ ಗ್ರೂಪ್ ಅಲ್ಲಿ ಇರುತ್ತೆ, ಅದು ಎಲ್ಲ ತಿನ್ಕೊಂಡು ಹೋಗಿ ಪ್ಯಾರಾಸಿಟೈಡ್ ಅಟ್ಯಾಕ್ ಮಾಡುತ್ತೆ. ಬೇಗ ನಾಟಿ ಮಾಡ್ಕೊಳ್ಳೋದು, ಮತ್ತೆ ಈ ಲೈಟ್ ಟ್ರ್ಯಾಪ್ಸ್ ಬೆಳಕಿನ ಬಲೆಗಳನ್ನ ಹಾಕೊಳ್ಳೋದು, ಮತ್ತೆ ಈ ಕ್ರಾಪ್ ನ ಅರ್ಲಿ ರೈಪನಿಂಗ್ ಆಗೋ ವೆರೈಟೀಸ್ ನ ಹಾಕಿ ಬೇಗನೆ ಹಾರ್ವೆಸ್ಟ್ ಮಾಡಿಕೊಂಡು ಮತ್ತೆ ಲ್ಯಾಂಡ್ ಅನ್ನ ಪ್ಲೋ ಮಾಡ್ಕೊಂಡು ರಿಮೂವ್ ಇಟ್ಕೊಂಡ್ರೆ ಇದರಿಂದ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಸಾಯ ಕ್ರಮಗಳನ್ನ ಮಾಡಬೇಕಾಗುತ್ತೆ. ಆಲ್ಟರ್ನೇಟಿವ್ ವಸ್ತು ಏನೇನಿದೆ, ಅದೇ ಬಂಡಲ ಕ್ಲೀನ್ ಮಾಡೋದು, ಬೇರೆ ಎಲ್ಲ ಯಾವ್ದು ವೀಡ್ಸ್ ಬರ್ದಿರಂಗೆ ನೋಡ್ಕೋಬೇಕು. ಮತ್ತೆ ಪೊಟ್ಯಾಶ್ ಅನ್ನೋದನ್ನ ಗೊಬ್ಬರ ಏನಾಕ್ತಿವಿ ಅದನ್ನ ಕರೆಕ್ಟ್ ಅಳತೆಯಲ್ಲಿ ಹಾಕ್ಬೇಕು. ಜಾಸ್ತಿ ಏನಾದ್ರು ಹಾಕಿದ್ರೆ ಇದು ಜಾಸ್ತಿ ಆಗುತ್ತೆ. ಪೊಟ್ಯಾಶ್ ಅನ್ನ ಒಂದು ಲಿಮಿಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ನಾವು ಕೆಮಿಕಲ್ಸ್ ಹೋಗ್ತಿವಿ ಅಂದ್ರೆ ಕಾರ್ಬೋಫ್ಯೂರನ್, ಗ್ರಾನ್ಯೂಲ್ಸ್, ಮತ್ತೆ ಇದು ಕ್ವಿನೋಲೋಫಾಸ್ ಕೂಡ ಗ್ರಾನ್ಯೂಲ್ಸ್ ಅಲ್ಲಿ 5 kg ಪರ್ ಎಕರ್ ನ ಯೂಸ್ ಮಾಡಬಹುದು. ಕಾರ್ಬೋಫ್ಯೂರನ್ನ 1 kg ಅಷ್ಟು ಬಿತ್ತನೆ ಟೈಮ್ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಹರಳು ರೂಪನ 15 ದಿನ ಆದ್ಮೇಲೆ ನೀರೆಲ್ಲ ಬಸ್ದ್ಬಿಟ್ಟು ಕಾರ್ಬೋಫ್ಯೂರನ್ ಉಳಿದಿದ್ದನ್ನ ಹಾಕ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಕಣೆ ನೊಣದ ನಿರ್ವಹಣಾ ಕ್ರಮಗಳು. ಇನ್ನೊಂದು ತಾವು ತಿಳಿಸಿದ್ದು ಕಂದು ಜಿಗಿ ಹುಳು ಅಂತ. ಈ ಕಂದು ಜಿಗಿ ಹುಳು ಮುಖ್ಯವಾಗಿ ಯಾವ ಬರುತ್ತೆ ಅಂತೀರಿ? ಕಂದು ಜಿಗಿ ಹುಳು ಭತ್ತದಲ್ಲಿ 40-45 days ಆ ಹಂತದಲ್ಲಿ ಕಾಣಿಸುತ್ತೆ. ಇದರಲ್ಲಿ ಲಾಸ್ ಅಂತೂ 10-90%. ಇದು ಒಂದು ಭತ್ತವನ್ನು ಬಾಧಿಸುವ ಪ್ರಮುಖ ಕೀಟ. ಸರೌಂಡಿಂಗ್ ಮಂಡ್ಯ ಆ ಸೈಡ್ ಎಲ್ಲ ಇದು ಮೇಜರ್ ಪೆಸ್ಟ್ ಆಗಿ ಕಾಣಿಸುತ್ತೆ. ಈ ಬ್ರೌನ್ ಒಂದು ಕಂದು ಜಿಗಿ ಹುಳು ಏನ್ ಮಾಡುತ್ತೆ ಅಂದ್ರೆ ಇದನ್ನ ನೀಲಪರ್ವತ ಲ್ಯೂಜೆನ್ಸ್ ಅಂತ ಕರೀತಾರ, ಉಮಾಪ್ಟ್ರಾ ಇದು ಫ್ಯಾಮಿಲಿಗೆ ಸೇರಿದೆ. ಇದೇನ್ ಮಾಡುತ್ತೆ ಅಂದ್ರೆ ಟಿಲ್ಲರ್ಸ್ ಏನಿರುತ್ತೆ ಹಿಲ್ಸ್ ಅದ್ರ ಕೆಳಗೆ ಜಸ್ಟ್ ನೀರಿನ ಮೇಲ್ಭಾಗದಲ್ಲಿ ಕಾಂಡದಲ್ಲಿ ಮರಿ ಮತ್ತೆ ಪ್ರೌಢ ಎರಡೂ ಕಂದು ಜಿಗಿ ಹುಳುಗಳು ಅದರಲ್ಲಿ ಕೂರ್ತವೆ. ಅದರಲ್ಲಿ ಕೂತ್ಕೊಂಡು ರಸ ಇರ್ತಾ ಹೋಗ್ತಾವ ಗಿಡಗಳು. ಗಿಡದೆಲ್ಲ ರಸ ಹೀರದ್ಮೇಲೆ ಆ ಗಿಡ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣ ತಿರುಗುತ್ತೆ. ಅದು ಹಳದಿ ಬಣ್ಣ ತಿರುಗಿ ಮತ್ತೆ ಅದು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಆ ಒಣಗಕ್ ಸ್ಟಾರ್ಟ್ ಆದಾಗ ಪಕ್ಕ ಪಕ್ಕ ಎಲ್ಲದಕ್ಕೂ ಹಬ್ಬುತ್ತೆ, ಹಬ್ಬಿಕೊಂಡು ಅದು ಒಂದು ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಈ ಗಿಡಗಳು ಸುಟ್ಟಂಗೆ ಕಾಣಿಸುತ್ತೆ. ಮೇಜರ್ ಸಿಂಪ್ಟಮ್ ಆಫ್ ದಿ ಕಂದು ಜಿಗಿಗೆ ಉಳಿದು ಅಲ್ಲಲ್ಲಿ ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಗಿಡಗಳೆಲ್ಲ ಹುಣುಕ್ತಾ ಸುಟ್ಟಂಗೆ ಕಾಣುತ್ತೆ. ಇದನ್ನ ಆಪರ್ ಬರ್ನ್ ಅಂತ ಡ್ಯಾಮೇಜ್ ಸಿಂಪ್ಟಮ್ಸ್ ಹೇಳ್ತಾರೆ. ಸಾಕಷ್ಟು ಹಾನಿ ಉಂಟಾಗುತ್ತೆ. ಇದು ಎಕ್ಸ್ ನ ಏನ್ ಮಾಡುತ್ತೆ ಅಂದ್ರೆ ಒಂಥರ ಸಿಗಾರ್ ಶೇಪ್ಡ್ ಅಂತ ಹೇಳ್ತಾರೆ, ಆ ಟೈಪ್ ಅಲ್ಲಿ ಎಲೆದು ಮಧ್ಯ ರೇ ಇರತ್ತಲ್ಲ ಅದರಲ್ಲಿ ಇದನ್ನ ಎಗ್ ಗಳನ್ನ ಇನ್ಸರ್ಟ್ ಮಾಡ್ತಾ ಹೋಗುತ್ತೆ. ಇದ್ರದ್ದು ನಿಯಂತ್ರಣ ಅಂತ ಬಂದ್ರೆ ಫಸ್ಟ್ ಅತ್ರ ಕ್ಲೋಸರ್ ಸ್ಪೇಸಿಂಗ್ ಮಾಡೋದ್ರಿಂದ ಇದ್ರದ್ದು ದಟ್ಟವಾಗಿ ನಾಟಿಯನ್ನು ಮಾಡಬಾರ್ದು, ಸ್ವಲ್ಪ ದೂರ ದೂರ ಹಾಕ್ಬೇಕು. ಆಮೇಲೆ 3 meters ಆದ್ಮೇಲೆ ಒಂದ್ 30 centimeters ಅಷ್ಟು ಒಂದು ಗ್ಯಾಪ್ ನ ಕೊಡಬೇಕಾಗತ್ತೆ. ಅದನ್ನ ರೋಗೋ ಸ್ಪೇಸಿಂಗ್ ಅಂತ ಕರೀತಾರೆ. ನಾವು ಅದರ ಗ್ಯಾಪ್ ಕೊಡೋದ್ರಿಂದ ಅದರಲ್ಲಿ ಗಾಳಿ ಎಲ್ಲ ಆಡಿಕೊಂಡು ಬೆಳಕೆಲ್ಲ ಆಗಿ ಇದ್ರದ್ದು ಮಲ್ಟಿಪ್ಲಿಕೇಶನ್ ಏನಿದೆ ಇದ್ರದ್ದು ಜೀವನ ಸಂತತಿನ ಒಂದ್ ಸ್ವಲ್ಪ ಕಡಿಮೆ ಮಾಡಬಹುದು. ಅಂದ್ರೆ 3 meters ಆದ್ಮೇಲೆ 30 centimeters ಅಷ್ಟು ಅಂತರ ಅಲ್ಲಿ ಏನು ನಾಟಿ ಮಾಡಿರಬಾರ್ದು, ನಾಟಿ ಮಾಡಬಾರ್ದು. ಆಮೇಲೆ ಮತ್ತೆ ನಾಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಆ ರೀತಿ ಕ್ರಮ ಅನುಸರಿಸಬೇಕು. ಆಮೇಲೆ ಮತ್ತೆ ಈ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಬರ್ತಾವ. ಅಂದ್ರೆ ನೀರ್ನ ಬಿಡೋದು ಮತ್ತೆ ನೀರೆಲ್ಲ ಬಸ್ತ್ ಬಿಡಬೇಕು, ಹ್ಯೂಮಿಡಿಟಿ ಕ್ರಿಯೇಟ್ ಮಾಡೋದನ್ನ ನಾವು ತಡಿಬಹುದು, ತೇವಾಂಶ ಕಡಿಮೆ, ತೇವಾಂಶವನ್ನು ಕೂಡ ಕಡಿಮೆ ಮಾಡಬಹುದು. ಇದರಲ್ಲಿ ನಾವು ಈ ಜೈವಿಕ ಇದು ಬಂತಂದ್ರೆ ನ್ಯಾಚುರಲ್ ಎನಿಮಿಸ್ ಅಂತ ಬಂದ್ರೆ ಒಂದು ಲೈಕೋಸಾ ಸೂಡಾ ಅನುಲೇಟಾ ಅಂತ ಒಂದಿದೆ, ಮತ್ತೆ ಸಿಟೋರಿಂಕಸ್ ಲಿವಿಡಿಪೆನ್ಯೂಸ್ ಅಂತ ಹೇಳ್ತಾವ. ಇವು 200-250 bucks ಪರ್ ಹೆಕ್ಟರ್ ಕೊಡಬೇಕಾಗತ್ತೆ. ಇದು ಅದೇ ಸ್ಪೈಡರ್ ಕೂಡ ಇದನ್ನ ತಿನ್ನುತ್ತೆ, ಚೇಳಗಳು ಇದನ್ನ ತಿಂದು ಕೆಲವು ನೀರ ಮೇಲೆ ಓಡಾಡ್ತಾ ಇರ್ತವೆ, ಅವು ಕೂಡ ನಾಶ ಮಾಡ್ತಾವ. ಮತ್ತೆ ಈ ಲೈಟ್ ಟ್ರಾಪ್ಸ್ ನ ಎಲ್ಲದಕ್ಕೂ ಯೂಸ್ ಮಾಡಬಹುದು, ಬೆಳಕು ಬಲೆಗಳು. ಇದ್ರ ಜೊತೆಗೆ ಕೆಮಿಕಲ್ ಬಂತಂದ್ರೆ ಇಮಿಡೋಕ್ಲೋಪ್ರಿಡ್ ನ 1.5 ml ಕೊಡಬೇಕಾಗುತ್ತೆ ಪರ್ ಲೀಟರ್. ಮತ್ತೆ ಥಯೋಮೆಥಾಕ್ಸಿಮ್ ನ 0.7 grams ಪರ್ ಲೀಟರ್. ಮತ್ತೆ ಕ್ಲೋರೋಪೈರಿಪಾಸ್ 2 ml ಪರ್ ಲೀಟರ್. ಇನ್ನೊಂದು ಈಗ ಸದ್ಯದಲ್ಲೇ ನೋಡಿದರೆ ಟ್ರೈಫ್ಲೂಬೆನ್ಸಿರಮ್ 0.4 ml ಪರ್ ಲೀಟರ್. ಇವು ಎಫೆಕ್ಟಿವ್ ಆಗಿ ಅದಕ್ಕೆ ವರ್ಕ್ ಮಾಡ್ತಾವ. ಇವನ್ನ ಸಿಂಪರಣೆ ಮಾಡಿ ಇಲ್ಲೂ ಕೂಡ ನಾವು ಸಾರಜನಕ ಗೊಬ್ಬರವನ್ನ ಎಷ್ಟು ಶಿಫಾರಸ್ ಮಾಡಿರ್ತಾರೆ ಅಷ್ಟೇ. ಇದಕ್ಕೂ ಅಷ್ಟೇನೆ, ಸಾರಜನಕವನ್ನ ನಾವು ಜಾಸ್ತಿ ಹಾಕಕ್ ಹೋಗ್ಬಾರ್ದು. ಹಾಕೋದ್ರಿಂದ ಅದ್ರದ್ದು ವೆಜಿಟೇಟಿವ್ ಗ್ರೋತ್ ಏನಿದೆ ಅದು ಜಾಸ್ತಿ ಆಗಿ ಅದ್ರದ್ದು ಸಂತತಿಗಳು ಏನಿರುತ್ತೆ ಅದ್ರದ್ದು ಲೈಫ್ ಸೈಕಲ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾವ. ಅಂದ್ರೆ ಬಹಳ ಅಬ್ಬುರವಾಗಿ ಬೆಳೆ ಬೆಳೆದಾಗ ರಸದಿಂದ ಕೂಡಿರುತ್ತೆ, ಅದನ್ನ ಇವು ಇಷ್ಟಪಡ್ತವೆ. ಹೌದೌದು. ಆದ್ರಿಂದ ಸಾರಜನಕ ಗೊಬ್ಬರವನ್ನ ಆದಷ್ಟು ಕಡಿಮೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕಂತುಗಳಲ್ಲೇ ಕೊಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಗಿಡಗಳೆಲ್ಲ ಹಸಿರು ಕಾಣಿಸ್ಲಿ ಮತ್ತೆ ಬೆಳೆನು ಒಂದ್ ಸ್ವಲ್ಪ ಇಳುವರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಾರಜನಕನ ಯೂರಿಯಾ ಕೊಡ್ತಾರ, ಆತರ ಕೊಡಕ್ ಹೋಗ್ಬಾರ್ದು. ಎಷ್ಟು ರೆಕಮೆಂಡ್ ಮಾಡಿರ್ತಾರೆ ಅಷ್ಟೇ ಕೊಟ್ರೆ. ಇನ್ನ ಈ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ನಾವು ಕರಿತೀವಿ, ಏನು ಅಲ್ಲಿ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಈ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ನಾವು ಅದ್ರದ್ದು ಏನು ಕೀಟ ಇರುತ್ತೆ ಅದ್ರದ್ದು ವಿವಿಧ ಹಂತಗಳನ್ನ ನೋಡ್ಬೇಕಾಗುತ್ತೆ, ತಿಳ್ಕೊಬೇಕು ಫಸ್ಟ್. ಮತ್ತೆ ಅದ್ರದ್ದು ಎಷ್ಟು ನಂಬರ್ಸ್, ಆರ್ಥಿಕ ಹಾನಿಗಳು ಹೆಂಗ್ ಮಾಡುತ್ತೆ ಅದನ್ನ ನೋಡ್ಕೊಂಡು ನಾವು ಇದಕ್ಕೆ ಕಂಟ್ರೋಲ್ ಮೆಷರ್ ನ ಕೊಡ್ಬೇಕಾಗತ್ತೆ. ಈ ಕಂಟ್ರೋಲ್ ಮೆಷರ್ ಅನ್ನು ವೈಜ್ಞಾನಿಕ ರೀತಿಯಲ್ಲಿ ಕೊಡ್ಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ವಿಧಗಳು ಇದಾವಲ್ಲ, ಜೈವಿಕ ರಾಸಾಯನಿಕ ಬೇಸಾಯ, ಇವನ್ನೆಲ್ಲಾನು ನಾವು ಅನುಸರಿಸಬೇಕು. ಇವೆಲ್ಲ ಅನುಸರಿಸಬೇಕಾದ್ರೆ ಬೇರೆ ಕೀಟಗಳಿಗೆ ಅಥವಾ ಬೇರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದಂಗೆ ನಾವು ಕಣ್ವಾಣೆ ಮಾಡಕ್ ಹೋದ್ರೆ ಇದನ್ನ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರೀತಾರೆ. ಭತ್ತದಲ್ಲಿ ಯಾವ್ಯಾವ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಅಂದ್ರೆ, ಒಂದು ಯಾವ್ದಾದ್ರು ನಾವು ನಿರ್ವಹಣೆ ಮಾಡಿದ್ವಿ ಅಂದ್ರೆ ಅದು ಒಂದ್ 3-4 pests ಕಂಟ್ರೋಲ್ ಮಾಡೋದಿಕ್ಕೆ ಅನುಕೂಲ ಇರುತ್ತೆ. ಇದರಲ್ಲಿ ಬೆಳೆ ಆದ ತಕ್ಷಣ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಆಳವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಅದರಲ್ಲಿ ಭೂಮಿ ಒಳಗೆ ಯಾವ್ದಾದ್ರು ಹುಳಗಳು ಕೋಶಗಳು ಎಕ್ಸ್ ಏನೇ ಇದ್ರು ಅವೆಲ್ಲ ಮೇಲ್ ಬರ್ತಾವ, ಅದರಿಂದ ಪಕ್ಷಿಗಳು ಏನಿರ್ತಾವ ಅವೆಲ್ಲ ಹರಿಸ್ಕೊಂಡು ಹೋಗ್ತಾವ, ಇಲ್ಲ ಸೂರ್ಯನ ಕಿರಣಕ್ಕೆ ಅದು ಸಾಯ್ತಾವ. ಇದರಿಂದ ನಾವು ಕಂಟ್ರೋಲ್ ಮಾಡಬಹುದು. ಈ ತರ ನಾವು ಯಾವ್ದ್ರಲ್ಲಿ ನೋಡಬಹುದು ಅಂದ್ರೆ ಹಳದಿ ಕಂಡಿಕೊರಕ ಇರೋದಿಲ್ಲ, ಹಳದಿ ಕೊಂಡಕರಕ ಅದು ಸಾಯಿಲ್ ಒಳಗೆ ಪ್ರಿಪರೇಷನ್ ಹೋಗುತ್ತೆ. ಮತ್ತೆ ಇನ್ನೊಂದು ತೆನೆ ಕತ್ತರಿಸುವ ಹುಳು ಅಂತ ಬರುತ್ತೆ, ಅವು ಸಾಯಿಲ್ ಒಳಗೆ ಇದ್ರಿಂದ ಇವೆರಡನ್ನು ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಬದುಗಳನ್ನು ಸ್ವಚ್ಛಗೊಳಿಸುವುದರಿಂದ ಇದು ಹಸಿರಿ ಜುಗಿ ಹುಳು ಇರಬಹುದು ಅಥವಾ ನಮ್ದು ಲೀಫ್ ಎಲೆ ಮಡಸುವ ಹುಳು ಇರಬಹುದು, ಈ ತರ ಎಲ್ಲಾ ಕೀಟಗಳನ್ನು ಮತ್ತೆ ಬದುನೆಲ್ಲ ಕಡಿಮೆ ಕಚ್ಚೋದ್ರಿಂದ ಈ ಮಿಡತೆ ಒಂದು ಬರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಬೆಳೆ ಕಟಾವು ಮಾಡ್ಬೇಕಾದ್ರೆ ನೆಲ ಸಮಕ್ಕೆ ಕಟ್ ಮಾಡ್ಬೇಕು, ಅಲ್ಲೇ ನಾವು ಬಿಟ್ರೆ ಈ ಉತ್ತರದೆಲ್ಲ ಮಲ್ಟಿಪ್ಲಿಕೇಶನ್ ಅಲ್ಲೇ ಉಳ್ಕೊಳ್ತೇವೆ, ಆದಷ್ಟು ಬುಡಕ್ಕೆ ಕಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಹಳದಿ ಕಾಂಡ ಕೊರಕ ಭತ್ತ ಒಂದರಲ್ಲೇ ಬರೋದ್ರಿಂದ, ಮತ್ತೆ ಈ ಕಂದು ಜಗಿಗಳು ಭತ್ತ ಒಂದರಲ್ಲೇ ಬರೋದ್ರಿಂದ ಬೇರೆ ಬೇರೆ ಬೆಳೆನ ಹಾಕ್ತಾ ಹೋಗ್ಬೇಕು. ಭತ್ತ ಒಂದನ್ನೇ ವರ್ಷ ಪೂರ್ತಿ ಹಾಕ್ಬಾರ್ದು, ನಾವು ಕ್ರಾಪ್ ರೊಟೇಷನ್ ಅಂತ ಏನಿರುತ್ತೆ ಅದನ್ನ ಹಾಕ್ತಾ ಹೋಗ್ಬೇಕು. ಮತ್ತೆ ಸಾರಜನಕವನ್ನ ರೆಕಮೆಂಡೆಡ್ ಇದ್ರಲ್ಲೇನೆ ಬಳಸ್ಬೇಕು, ಜಾಸ್ತಿ ಬಳಸಕ್ ಹೋಗ್ಬಾರ್ದು. ಮತ್ತೆ ಜಾಸ್ತಿ ಈ ಕೀಟನಾಶಕಗಳನ್ನು ಬಳಸಬಾರ್ದು, ಇದರಿಂದ ಅವ್ರದ್ದು ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾವ. ಅದರಲ್ಲೂ ಕಂದು ಜಿಗಿ ಉಳಕ್ಕೆ ಪೈರಾಥ್ರಾಯ್ಡ್ ಗ್ರೂಪ್ದು ಕೆಮಿಕಲ್ಸ್ ಇರ್ತಾವ, ಆ ಕೆಮಿಕಲ್ಸ್ ಅಂತೂ ಬಳಸಕ್ಕೆ ಹೋಗ್ಬಾರ್ದು. ಅಂದ್ರೆ ಅದನ್ನು ಬಳಸಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ನೀರನ್ನು ಅಷ್ಟೇ ಕಟ್ಟೋದು ಮತ್ತೆ ಬಸಿಯೋದು, ಕಟ್ಟೋದು ಬಸಿಯೋದು, ಈ ತರ ಮಾಡೋದ್ರಿಂದ ಕೆಲವನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಕೆಮಿಕಲ್ಸ್ ಕೂಡ ಕ್ಲೋರೋಪೈರಿಫಾಸ್ 2 ml ಹಾಕೋದ್ರಿಂದ ಎಷ್ಟೊಂದು ಕೀಟಗಳನ್ನು ಕೂಡ ಇದರಲ್ಲಿ ನಿಯಂತ್ರಣ ಮಾಡಬಹುದು. ಮತ್ತೆ ಕಂದು ಜಿಗಿ ಬಿಡೋದು ಹೇಳಿದ್ನಲ್ಲ, ಸ್ಪೇಸಿಂಗ್ ಕೊಡ್ತಾ ಹೋಗ್ಬೇಕು, ಅದರಿಂದ ಅದೊಂದು ಕಡಿಮೆ ಆಗುತ್ತೆ. ಕೊಳವೆ ಹುಳುಗಳಿಗೆ ಅಗ್ಗದಲ್ಲಿ ಎಳ್ಕೊಂಡು ಹೋದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಮೋಹಕ ಬಲೆಗಳು, ಬೆಳಕಿನ ಇವನ್ನೆಲ್ಲ ಹಾಕ್ಬೇಕು, 15 ಮತ್ತೆ 20 ದಿನಗಳಿಗೆ ಅವನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಅದು ಒಂದು ಕ್ರಮ ಬೆಲೆಗಳನ್ನು ಬಳಸೋದು. ಈ ಕಂದು ಜಿಗಿ ಬಿಡದಲ್ಲಿ ನಿರೋಧಕ ತಳಿ MTU-1001 ಅಂತ ಒಂದಿದೆ, ಇದನ್ನ ಬೇಕಾದ್ರೆ ನಾವು ಯೂಸ್ ಮಾಡಬಹುದು. ಇದ್ರ ಜೊತೆಗೆ ಜೈವಿಕವಾಗಿ ಟ್ರೈಕೋರಮ ಬಳಸಬಹುದು, ಸ್ಪೈಡರ್ ಬರ್ತಾವ, ಮತ್ತೆ ಗುಲಗಂಜಿ ಹುಳುಗಳು ಅಂತಾರೆ, ಅದು ಲೇಡಿ ಬರ್ಡ್ಸ್ ಬೀಟಲ್ ಅಂತ ಹೇಳಿ, ಕೆಲವು ಕಣಜದ ಜಾತಿಗೆ ಸೇರಿದಂತ ಕೀಟಗಳು ಇದಾವೆ, ಅದೇ ಪ್ಲಾಟಿಗೆಸ್ಟರ್ ವರೇಜ್ ಅಂತ ಹೇಳಿ ಇದಕ್ಕೆ ಬರುತ್ತಲ್ಲ ಕಣೆ ಹುಳುಗೆ, ಅದಕ್ಕೆ ಯೂಸ್ ಮಾಡಬಹುದು. ಇವೆಲ್ಲ ಮೊಟ್ಟೆಗಳ ಮೇಲೆ ತಿಂತಾವ ಅಥವಾ ಹುಳುಗಳ ಮೇಲೆ ತಿಂತಾವ, ಆ ರೀತಿ ತಿಂದು ಇದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಭತ್ತದ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಮತ್ತೆ ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂತಂದ್ರೆ ಡಾಕ್ಟರ್ HC ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 19,200 ರೂಪಾಯಿಯಿಂದ 19,600 ರೂಪಾಯಿ, ಅರಬಿಕಾ ಚೆರಿ 10,900 ರೂಪಾಯಿಯಿಂದ 11,650 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಯಿಂದ 19,000 ರೂಪಾಯಿ, ರೊಬೆಸ್ಟಾ ಚೆರಿ 11,000 ರೂಪಾಯಿಯಿಂದ 11,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ್ತು ಆಲೂರು ಸಿದ್ದಪುರ ಕಳಲ. ಬೆಂಗಳೂರು ವಾಸಯಂಜ ಚಾನಂಡ ಕೆ ಸೋಮಯ್ಯ ಅಂಗ ಇಂದು ಮರಣಪಟ್ಟಿದ್ದು, 79 ಬೈತ್ರ ಚಾನಂಡ ಕೆ ಸೋಮಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ 10:30 ಆಲೂರು ಸಿದ್ದಾಪುರತ್ತು ನರ್ಪಾಂದು ಒಕ್ಕಕರ ಅರಚಿಟ್ಟಿತು. ಮೂಲತ ಹರಿಯಾರ ಕಾರಳನ. ಪೊನ್ನಂಪೇಟೆಲು ವಾಸಯಂಜ ಮುಕ್ಕಾಟಿರ ಪೂವಯ್ಯ ಪೂವಿ ಅಂಗ ಇಂದು ಮರಣಪಟ್ಟಿತು. 80 ಬೈತ್ರ ಮುಕ್ಕಾಟಿರ ಪೂವಯ್ಯ ಪೂವಿ ಅಂಗಡ ಆಕಿರಿ ಕಾರ್ಯ ನಾಳೆ ಹರಿಯರ ತುಳ ಒಕ್ಕ ತೂಟುಗಳತ್ತು ನಡಪಾಂದು ಒಕ್ಕಕರ ಅರ್ಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜಂಪೆ ಓದ್ತಾ ಇರುವ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಭಾರತೀಯರೆಲ್ಲರಿಗೂ ಧರ್ಮಗ್ರಂಥ ಸಂವಿಧಾನಾಗಿದ್ದು, ಸಂವಿಧಾನ ಮತ್ತೆ ಕಾನೂನು ಪ್ರತಿಯೊಬ್ಬರೂ ಗೌರವಿಸಕುತ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು ತಿಳಿಸೋಳು. ಅವು ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಾನೂನುಗಳಿಗೆ ಮೂಲ ಸಂವಿಧಾನ. ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನ ಮಾತ್ರ ನೀಡದೆ ಕರ್ತವ್ಯ ನೀಡಿಟ್ಟುತ್ತಾ ಹೇಳ್ದು, ಸಮಾಜದಲ್ಲಿರುವ ಎಲ್ಲಾ ಬಡವರು ಮತ್ತೆ ಅಸಹಾಯಕರಿಗೆ ಕಾನೂನು ತಿಳುವಳಿಕೆ ಮತ್ತೆ ನೆರವನ್ನು ಕೊಡುವಂತಾಕುತ್ತ ಪ್ರಧಾನ ಜಿಲ್ಲಾ ಮತ್ತೆ ಶಿಷ್ಯ ನ್ಯಾಯಾಧೀಶರಾದ ಹೊಸಮನಿ ಪುಂಡರೀಕ ಹೇಳಲು. ಅವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತೆ ವಕೀಲರ ಸಂಘದ ಆಯೋಜನೆ ಮಾಡಿದ ಕಾನೂನು ಅರಿವು ಮತ್ತೆ ತರಬೇತಿ ಕಾರ್ಯಕ್ರಮನ ಹಾಗೆ ಗುರುತಿನ ಚೀಟಿನ ಕೊಟ್ಟು ಮಾತಾಡಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಸೇರಿದಂತೆ ಇನ್ನಿತರ ಇಲಾಖೆ ಮತ್ತೆ ಸಂಘದ ಕುಡುಕುಟಲಿ ವಿಶ್ವ ವಿಶೇಷಚೇತನರ ದಿನಾಚರಣೆ, ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರ ವ್ಯಕ್ತಿಗಳಲ್ಲಿ ನಾಯಕತ್ವಕ್ಕೆ ಉತ್ತೇಜನ ತೇಳುವ ಘೋಷವಾಕ್ಯದೊಟ್ಟಿಗೆ 3 ಡಿಸೆಂಬರ್ ಹೊತ್ತಾರೆ 10:30 ಮಡಿಕೇರಿಪೇಟೆನ ಓಂಕಾರ ಸದನದಲ್ಲಿ ನಡೆದಿದೆ. ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ 14 ಡಿಸೆಂಬರ್ ಶನಿವಾರ 7:30 ಹುತ್ತರಿ ಹಬ್ಬದ ನೆರೆ ಕಟ್ಟುವುದು, 8:30 ಕದ್ರು ಕೊಯ್ಯೋದು, 9:30 ಊಟ, ಹಾಗೆ ಸಾರ್ವಜನಿಕರಿಗೆ ಅಂದೇ ರಾತ್ರಿ 7:50 ನೆರೆ ಕಟ್ಟುವುದು, 8:50 ಕದ್ರು ತೆಗೆದು, 9:50 ಊಟದ ಸಮಯ ನಿಗದಿ ಮಾಡಲಾಗುತ್ತು ತಿಳಿ ಕಕ್ಕಬೆ ಶ್ರೀ ಪಾಡಿ ಇಗ್ಗುತಪ್ಪ ದೇವಸ್ಥಾನದಲ್ಲಿ ನಡೆದ ಪ್ರಮುಖರ ಸಭೆಯಲ್ಲಿ ಗೊತ್ತು ಮಾಡಲಾಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಆಶ್ರಯಲಿ ಗೌಡ ಸಮಿತಿ ಮಂಡೆಕೋಲು ಗ್ರಾಮ ಸುಳ್ಳೆ ತಾಲೂಕು ಇವರ ಸಹಕಾರಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ 1 ಡಿಸೆಂಬರ್ ಹೊತ್ತಾರೆ 9:00 ಅಮೃತ ಸಭಾಭವನ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಂಡೆಕೋಲು, ಇಲ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ವಿರಾಜಪೇಟೆಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಹಲ್ಲಿನ ವೈದ್ಯರು ನಾಳೆ ಲಭ್ಯ ಇರುವುದಿಲ್ಲ ತಿಳಿ ಪ್ರಕಟಣೆ ತಿಳಿಸಲು. ತಲಕಾವೇರಿ ದೇವಸ್ಥಾನದಲ್ಲಿ 2 ಡಿಸೆಂಬರ್ ಮಧ್ಯಾಹ್ನ ಮೇಲೆ ಸ್ವಚ್ಛತೆ ಕೆಲಸ ಇರುವ ಪ್ರಯುಕ್ತ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಭಕ್ತಾದಿಗ ಸಹಕರಿಸುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಯು ತಿಳಿಸಲು. ಜಿಲ್ಲಾಡಳಿತ ಹಂಗಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕುಡುಕುಟಲಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ದ ಸ್ಮಾರಕ ಆವರಣದಲ್ಲಿ 7 ಡಿಸೆಂಬರ್ ಹೊತ್ತಾರೆ 10:00 ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿದೆ. ಅಂಚೆ ಅದಾಲತ್ನ ಸಭೆ 23 ಡಿಸೆಂಬರ್ ಹೊತ್ತಾರೆ 11:00 ಕೊಡಗು ಅಂಚೆ ವಿಭಾಗದ ಕಚೇರಿ ಸಿದ್ದಾಪುರ ರಸ್ತೆಯಲ್ಲಿರುವ ಅಶೋಕಪುರದಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ಪುಕಾರುಗಳನ್ನು ತಕ್ಕೊಂಡು ಚರ್ಚಿಸಲಾಗಿದೆ. ಏನಾದ್ರೂ ಪುಕಾರುಗಳಿದ್ದರೆ ಅಂಚೆ ಅದಾಲತ್ ತಿಳಿಬಾರದು, 20 ಡಿಸೆಂಬರ್ ಕಳಿಸಕ್ಕೂ ಮತ್ತೆ 23ಕ್ಕೆ ನಡೆಯುವ ಸಭೆಯಲ್ಲಿ ಭಾಗವಹಿಸಕುತ್ತ ಅಂಚೆ ಅಧೀಕ್ಷಕರು ತಿಳಿಸಲು. ಡಿಸೆಂಬರ್ 1 ಕಡಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊತ್ತಾರೆ 10:30 ಮಧ್ಯಾಹ್ನ 2:00 ಪುಕ್ಕಟೆ ವೈದ್ಯಕೀಯ ತಪಾಸಣಾ ಶಿಬಿರ ನಡೆದಿದೆ. ಇದರಲ್ಲಿ ಹೆಂಗಸಿಗೆ ಸಂಬಂಧಪಟ್ಟ ರೋಗಗ ಹಂಗೆ ಪ್ರಸೂತಿ ಹಂಗೆ ಹಲ್ಲು ವೈದ್ಯಕೀಯ ತಜ್ಞರ ಸಮೀಕ್ಷೆ ಹಂಗೆ ಶಸ್ತ್ರಚಿಕಿತ್ಸೆ ತಪಾಸಣೆ ನಡೆದಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಆಯೋಜನೆ ಮಾಡುವ ತಿಳಿಸಲು. ಕಳ್ಳು ಕುಡಿದು ವಾಹನ ಚಲಾಯಿಸುವುದು ಹಾಗೆ 2 ಚಕ್ರ ವಾಹನದಲ್ಲಿ 3 ಜನ ಕುದ್ದು ಓಡಾಡುವುದರ ಬಗ್ಗೆ ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಂದ ಪುಕಾರ್ಗ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಕ್ಕೂ, ಸಣ್ಣ ವಯಸ್ಸಿನಕ್ಕೆ ವಾಹನ ಓಡಿಸಿಕೆ ಕೊಡಿಕೆಯಾಗದು, ತಪ್ಪಿರೆ ಸರಿಯಾದ ಕಾನೂನು ಕ್ರಮ ಜರುಗಿಸುವೆ, ಅದಕ್ಕೆ ಸಾರ್ವಜನಿಕರೇ ಜವಾಬ್ದಾರಿಯಾದವೆ ತಿಳಿ ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣೆಯ ಪ್ರಕಟಣೆ ತಿಳಿಸಲು. ವಿರಾಜಪೇಟೆ ವಿಭಾಗ ತಿತಿಬದಿ ಅರಣ್ಯ ವಲಯದ ವ್ಯಾಪ್ತಿಗೆ ಒಳಪಡುವ ಪಾಲಿಬೆಟ್ಟ, ಮಾಲ್ದರೆ ಮತ್ತು ಚೆನ್ನೈನಕೋಟೆ ಗ್ರಾಮಗಳಲ್ಲಿ ಡಿಸೆಂಬರ್ 1 ಮತ್ತು 2 ಕಾಡಿಗೆ ಓಡಿಸುವ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದು, ಆ ಪಂಚಾಯಿತಿ ವ್ಯಾಪ್ತಿನ ತೋಟದ ಕಾರ್ಮಿಕರು ಶಾಲಾ ಮಕ್ಕ ಎಚ್ಚರಿಕೆಯಿಂದ ಇದ್ದು ಕಾಡಾನೆನ ಓಡಿಸಿಕೆ ಸಹಕರಿಸುವಂತೆ ತಿತಿಮತಿ ಅರಣ್ಯಾಧಿಕಾರಿಯು ಪ್ರಕಟಣೆ ತಿಳಿಸಲು. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದೇ ಹೊತ್ತರೆ 10:30 ಜಿಲ್ಲಾ ಪಂಚಾಯಿತಿ ಸಭಾಭಡೆಯಲ್ಲಿ ನಡೆಯುವ ಕೊಡಗು ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ಸೇರಿದಂತೆ ಇನ್ನಿತರ ಒಕ್ಕೂಟದ ಆಶ್ರಯದಲ್ಲಿ ನಾಳೆ ಹೊತ್ತರೆ 9:00 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ನಡೆದಿದೆ. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಮಡಿಕೇರಿ ಹಾಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕುಡುಕುಟಲಿ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ಪೈಪೋಟಿ ಮಂಗೆ. 2023-24 ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ಜಾಸ್ತಿ ಅಂಕನ ಪಡೆದ ವಿದ್ಯಾರ್ಥಿಗಳಿಗೆ ಟಿಪಿ ರಮೇಶ್ ದತ್ತಿ ಪ್ರಶಸ್ತಿ ಪ್ರದಾನ ಚಂಬರ. ನಾಳೆ ಹೊತ್ತರೆ 10:00 ಮಡಿಕೇರಿನ ಲಯನ್ಸ್ ಕ್ಲಬ್ನ ಸಭಾಬಾಡಿಯಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಮುಳಿಯಾದಲ್ಲಿ ಮನಸ್ಸುರಗೊಳ್ಳುವ ಕರಿಮಣಿ ಉತ್ಸವ ಇದೆ. ಡಿಸೆಂಬರ್ 5 ನೂರಾರು ಡಿಸೈನ್ಸ್ಗಳು, 2 ಗ್ರಾಮ್ನಿಂದ 100 ಗ್ರಾಂವರೆಗಿನ ಕರಿಮಣಿಗಳು, ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್ಗಳು, ಕರಾವಳಿ ಶೈಲಿಯ ಕರಿಮಣಿಗಳು, ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟು ಉತ್ತಮ ಆಭರಣಗಳು ಇದಕ್ಕಿಂತ ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗದು. ಇದು 80 ವರ್ಷಗಳ ಅನುಭವದ ಮುಳಿಯಾದ ಗ್ಯಾರಂಟಿ, ದೀರ್ಘ ಬಾಳಿಕೆಯ ಗಟ್ಟಿಯಾದ ನಿತ್ಯ ಉಪಯೋಗಿ ಕರಿಮಣಿಗಳ ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಗೊಪ್ಪಲು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವ ದರ್ಜೆಯ ಫ್ಯಾಬ್ರಿಕ್ಸ್ ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ಸ್ ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ಕೊಡಗು ಗೌಡ ಯುವ ವೇದಿಕೆ ಮಡಿಕೇರಿ ಗಾಳಿಬೀಡು ಗೌಡ ಜನಾಂಗ ಬಾಂಧವರ ಕೂಡುಕೊಟ್ಟಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವಕ್ಕೆ ಗಾಳಿಬೀಡು ಬಾಣೆಹಬ್ಬ 2024 ಇದೇ ತಾರೀಕು 1 ಗಾಳಿಬೀಡು ಪ್ರೌಢಶಾಲಿನ ಬಾಡಲಿ ನಡೆದಿದೆ. ಅಂದು ಕ್ರಾಸ್ ಕಂಟ್ರಿ ಪೈಪೋಟಿ ಹಂಗೆ ಶೂಟಿಂಗ್ ಪೈಪೋಟಿ ಇದ್ದು ಸೇರಿದ ಎಲ್ಲವಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಉಂಟು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972376151 9740198743. ಚೆಂಬು ಗ್ರಾಮ ಪಂಚಾಯತಿಯ 2024-25 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ಇದೇ 30. ನಾಳೆ ಶನಿವಾರ ಪೂರ್ವಾಹ್ನ 11 ಚೆಂಬು ಗ್ರಾಮ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಪಿಜಿ ತೀರ್ಥರಾಮ ಪೂಜಾರಿಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀಮತಿ ಶೈಲಜಾ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಚೆಂಬು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ರೀ, ಹೊಸ ಮನೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಡಿಸೆಂಬರ್ 7 ಶನಿವಾರ ಷಷ್ಠಿ ಹಾಗೂ 8 ಭಾನುವಾರ ದೇವರ ಅವಭೃತ ಸ್ನಾನ ನಡೆಯಲಿದೆ. ಈ 2 ದೇವರಿಗೆ ಬೆಳ್ಳಿ ಮತ್ತು ಚಿನ್ನದ ಹರಕೆ, ತುಲಾಭಾರ, ತಲೆಮುಡಿ ಸೇರಿದಂತೆ ವಿಶೇಷ ಪೂಜೆಗಳು ಹಾಗೂ 2 ಅನ್ನದಾನ ಇರುತ್ತದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. ಸಮಯ 7:29 ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇಗುತಪ್ಪ ದೇವನೆಲೆಯಲ್ಲಿ ಪುತ್ತರಿ ನಮ್ಮಕ್ಕೆ ನಾಳು ಕುರ್ಚದ್. ಡಿಸೆಂಬರ್ 3 ವಿಕಲಚೇತನಂಗಡ ನಾಳು. ಸುದ್ದಿರ ವಿವರ. ಕೊಡಗರ ಪುತ್ತರಿ ನಮ್ಮಕ್ಕೆ ಇಂದು ಶ್ರೀಪಾಡಿ ಇಗ್ಗುತಪ್ಪ ದೇವನೆಲೆಯಲ್ಲಿ ದೇಶ ತಕ್ಕಂಗ ಪರದಂಡ ಒಕ್ಕಕಾರ ನಾಡು ತಕ್ಕಂಗ ದೇವ ತಕ್ಕಂಗ ತಕ್ಕಾಮೇಲೆ ಅಮ್ಮಂಗೇರಿ ಕಣಿಯಂಗ ನಾಳು ನಿರ್ಕು ಮಾಡಿಚಿ. ಡಿಸೆಂಬರ್ 13 ಬಿರ್ಚಾರ್ ಕಲ್ಲಾಡ್ಚ ನಮ್ಮೆ ನಡುಪ 14 ಚನಿಯಾಚೆ ದೇವಪೌದು 7.5 ನೆರೆ ಕಟ್ಟುವ ಕದೊಡುಪು 8.5 ಊಟೋಪಚಾರ 9.5 ನಿರ್ಕು ಮಾಡಿತು. ಅದೇ ಪೋಲೆ ನಾಡು ಪೌದು ಕರ್ಕಾಟಕ ಲಗ್ನ ರೋಹಿಣಿ ನಕ್ಷತ್ರದಲ್ಲಿ 7.5 ನೆರೆ ಕಟ್ಟುವ 8.5 ಕದೊಡುಪ 9.5 ಊಟೋಪಚಾರ ಅಂದು ಅರಿಂಜಿ ಬಂದಿತ್ತು. ತಿತಿಮತಿ ಅರಣ್ಯ ವಲಯತರ ವ್ಯಾಪ್ತಿಗೆ ಒಳಪಟ್ಟ ಮಾಲ್ದಾರ ಚೆನ್ನೈನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಬಾಡಗ ಬಾಣಂಗಾಲ ಮೇಕೂರು ವಸ್ಕೇರಿ ಚೆನ್ನೈನ ಕೋಟೆ ಗ್ರಾಮತ್ಲ ಕಾಡಾನಲೆಯ ಕಾಡಕ್ಕೆ ದೌತುವ ಕಾರ್ಬಾರ ಡಿಸೆಂಬರ್ 1 ಪಿಂಜ ದಂಡಂಗ ನಡುಪಾನಗುಂಡು ಅಲ್ಲಿ ಹತ್ರ ತೋಟ ಪಣಿಕಾರ ಸ್ಕೂಲ್ ಮಕ್ಕ ಗ್ರಾಮಸ್ಥಂಗ ಎಚ್ಚರ ಅಡತಂಡು ಇಲಾಖೆರ ಕೂಡ ಕಾರ್ಯಾಚರಣೆಗೆ ಕೈಕೂಟುಣುಂದು ತಿತಿಮತಿ ವಲಯ ಅರಣ್ಯ ಅಧಿಕಾರಿ ಕೋಟಣಿತು. ಲಯನ್ಸ್ ಕ್ಲಬ್ ಪಾಲಿಬೆಟ್ಟ ಪಿಂಜ ಇಕ್ಸಾ ಸೂಪರ್ ಸ್ಪೆಷಾಲಿಟಿ ಕನ್ನಡ ಆಸ್ಪತ್ರೆ ಈ ಅಂಗಡ ಕೂಟ